ಚಿಂತಾರರೆ ಜಿಂ ಜಿಂತಾರರೆ ಚಳಿಗಾಲಿ ಸಾಯಂತ್ರಂ ಚಲರೆಗೆ ಸಂಗೀತಂ ಪೊದ್ದು ಬಾಲೆ ವೇಳೆಯೇ ಮುದ್ದು ಗುಮ್ಮರಾವೆ ಇದ್ದರುನ್ನ ಕೌಗಿಟ್ಟೋ ಮುದ್ದು ತಿಚ್ಚಿಪೋವೆ ನೀಲೋ ಚೂಷ ಸಿಗ್ಗುಪಡ್ಡ ಪರುವಾಲು ನಾಲೋ ಚೂಡು ದಗ್ಗಲೈನ ಪ್ರಾಣಾಲು ಜಿಂ ಜಿಂ ತಾರಾರೆ ಜಿಂ ಜಿಂ ತಾರಾರೇ